ಬರುವ ಜಲಧಾರೆಯ ರಮ್ಯ ಸೌಂದರ್ಯದಲ್ಲಿ ನೃತ್ಯ ರೋಮಾಂಚದಲ್ಲಿ ಮಧುರ ಮಧುರ ನಮ್ಮೀಲನ ಮೈ ಜುಮ್ಮೆಂದಿದೆ ರಂಗು ರಂಗಾಗಿದೆ ಎಲ್ಲೆಲ್ಲೂ ಅಂದ ಮಾನಂದ ನಿನ್ನಿಂದ ಎಂದೆಂದು ಚಂದ ನೀ ತಂದ ಅನುಬಂಧ ಪಲ್ಲವಿ ಜೀವ ಸಂಗೀತದಲ್ಲಿ ಭಾವ ಸಂತೋಷದಲ್ಲಿ ಪ್ರೇಮದ ವರದಾನದ ಮೋಹ ಸಂಬಂಧದಲ್ಲಿ ನಾನು ನೀನೆಂಬುದಲ್ಲಿ ಒಲವು ಚೆಲುವು ನಲಿವು ಗೆಲುವು ಎಲ್ಲ ನಮದಾಗಿದೆ ಸ್ನೇಹ ಸಂಯೋಗದೆ ಎಲ್ಲೆಲ್ಲೂ ಅಂದ ಆನಂದ ನಿನ್ನಿಂದ ಎಂದೆಂದು ಚಂದ ನೀ ತಂದ ಅನುಬಂಧ ಬಾಳಲಿ ಅನುದಿನ ಒಲವಿನ